ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬುದ್ಧಿ ತಂದೀವಿ ನಾವು, ಬುದ್ಧಿ ತಂದೀವಿ ಶರಣ ಸಂಸ್ಕೃತಿ ಎಂಬ ಬುದ್ಧಿಯ ಹೊತ್ತು ತಂದೀವಿ. ಮಧ್ಯ ಕರ್ನಾಟಕದ ನಾಡಹಬ್ಬ ದಸರಾ ಎಂದೇ ಪ್ರಸಿದ್ಧಿಯಾದ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠ ಏರ್ಪಡಿಸಿರುವ ಶರಣ ಸಂಸ್ಕೃತಿ ಉತ್ಸವ 2024 ಪ್ರಾಯೋಜಿತ ಸರಣಿ ಇದೇ ತಿಂಗಳ 5-13 ಆಕಾಶವಾಣಿ ಮುಖ್ಯ ವಾಹಿನಿಯಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿದಿನ ಬೆಳಿಗ್ಗೆ 7:45, ಬೆಂಗಳೂರು ವಿವಿಧ ಭಾರತಿಯಲ್ಲಿ ಬೆಳಿಗ್ಗೆ 8:10 ಹಾಗೂ ಬೆಂಗಳೂರು FM ರೈನ್ಬೋದಲ್ಲಿ ಬೆಳಿಗ್ಗೆ 9:00 ಶರಣ ಸಂಸ್ಕೃತಿ ಉತ್ಸವ 2024. ಪ್ರಾಯೋಜಕರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ, SGM ವಿದ್ಯಾಪೀಠ ಹಾಗೂ ಆಡಳಿತ ಮಂಡಳಿ ಚಿತ್ರದುರ್ಗ. ಶರಣ ಸಂಸ್ಕೃತಿ ಎಂಬ ಬುದ್ಧಿಯ ಹೊತ್ತು ತಂದೀವಿ. ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ಆಕಾಶವಾಣಿಯಲ್ಲಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ಹಾತೊರೆಯುವ ಮಕ್ಕಳ ರಕ್ಷಣೆಯಲ್ಲಿ ಮಿಷನ್ ವಾತ್ಸಲ್ಯ ಕಾರ್ಯಚಟುವಟಿಕೆಗಳ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಮಕ್ಕಳ ವಾಣಿ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ. ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:45 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ವಾತ್ಸಲ್ಯವಾಣಿ. ಈ ಸರಣಿಯ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ದಿ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ನೊಂದಿಗೆ October 4-10 ನಿಮ್ಮ ಆಚರಣೆಯನ್ನು ಬೆಳಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕದ ಮೇಲೆ ಪಡೆಯಿರಿ 70% ವರೆಗೆ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಫ್ಲಾಟ್ 7,000 ರೂಪಾಯಿಗಳ ರಿಯಾಯಿತಿ. ಜೊತೆಗೆ ಪ್ರತಿ ಕ್ಯಾರೆಟ್ಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಜೊತೆಗೆ ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ರೂಪಾಯಿ 100 ಹೆಚ್ಚುವರಿ ಪಡೆಯಿರಿ. ಅಷ್ಟೇ ಅಲ್ಲ, ನಮ್ಮ ಬಂಪರ್ ಆಫರ್ ಜೊತೆಗೆ 10 ಗ್ರಾಹಕರು ಲಕ್ಕಿ ಡ್ರಾ ಮೂಲಕ 10,000 ರೂಪಾಯಿ ಗೆಲ್ಲುವ ಅವಕಾಶ. ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಲಭ್ಯ. ಇಂದೇ ಖರೀದಿಸಿ. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ ಇದು ಅನ್ನೋದು. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಸಚಿನ್ BS. ನಿಮ್ಮೆಲ್ಲರಿಗೋಸ್ಕರ ಡಾಕ್ಟರ್ ಸಚಿನ್ BS ಅವರ ಕಿರುಪರಿಚಯ. ಡಾಕ್ಟರ್ ಸಚಿನ್ BS ಇವರು ಸಹ ಪ್ರಾಧ್ಯಾಪಕರು, ಮನೋರೋಗ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕಾರ್ಯನಿರತರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಇವತ್ತಿನ ವಿಷಯ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ. ಗಮನಿಸ್ರಿ. ಇನ್ನು ಡಾಕ್ಟರ್ ಪರಿಚಯ. ಡಾಕ್ಟರ್ ಸಚಿನ್ ಅವರು ಮೂಲತಃ ದಾವಣಗೆರೆ ತಾಲೂಕಿನ ಶಾಗಲೆಯವರು. ತಮ್ಮ MBBS ಪದವಿಯನ್ನು 2007 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜು ಬಿಜಾಪುರದಿಂದ ಇವರು ಪಡೆದರು. ಆನಂತರ ಡಿಪ್ಲೊಮಾ ಇನ್ ಸೈಕಿಯಾಟ್ರಿಕ್ ಮೆಡಿಸಿನ್ ಪದವಿಯನ್ನು 2011 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಅಂದರೆ ನಿಮ್ಯಾನ್ಸ್ನಿಂದ ಪಡ್ಕೊಂಡ್ರು. ನಂತರ DNB ಪದವಿಯನ್ನು 2014 ಲೋಕಪ್ರಿಯ ಗೋಪಿನಾಥ್ ಬೋಡೋಲಾಯ್ ಪ್ರಾದೇಶಿಕ ಮಾನಸಿಕ ಆರೋಗ್ಯ ಸಂಸ್ಥೆ ತೇಜ್ಪುರ್ ಅಸ್ಸಾಂನಿಂದ ಪಡೆದರು. ಇವರು ಈ ಹಿಂದೆ 7 ಕಾಲ ವಿವಿಧ ಹಂತದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 2014 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮನೋರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 10 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರು ಕೂಡ. ಡಾಕ್ಟರ್ ಸಚಿನ್ ಅವರಿಗೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಆತ್ಮೀಯ ಕೇಳುಗರೇ, ಡಾಕ್ಟರ್ ಸಚಿನ್ BS ಅವರು ಈಗ ಕೆಲವು ಮಹತ್ವದ ಮಾಹಿತಿಗಳನ್ನ ವಿಷಯದ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾರ. ಆ ವಿಷಯವನ್ನ ಕೇಳಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡ್ಕೊಳ್ಳಬಹುದು. ನಮಸ್ಕಾರ ಎಲ್ಲ ಕೇಳುಗರಿಗೆ. SDM ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ನಮಸ್ಕಾರಗಳು. ನಾನು ಡಾಕ್ಟರ್ ಸಚಿನ್ ಬಿಎಸ್. ಈ ಒಂದು ಇತ್ತೀಚಿನ ವಿದ್ಯಮಾನಗಳಲ್ಲಿ ಅಂದರೆ ಪ್ರತಿಯೊಂದು ಹಂತದಲ್ಲಿ ಏನಾಗ್ತಿದೆ ದೈನಂದಿನ ಜನಜೀವನಗಳಲ್ಲಿ, ಅದು ಒಬ್ಬ ಉದ್ಯೋಗ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇರ್ಬೋದು, ಒಬ್ಬ ರೈತ ಇರ್ಬೋದು, ಒಬ್ಬ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಇದು ಒಂದೇ ಹಂತ ಅಂತ ಹೇಳೋಕ್ಕಲ್ಲ. ಎಲ್ಲ ಕಡೆ ಒತ್ತಡದ ಒಂದು ಸನ್ನಿವೇಶ ಅಥವಾ ಒತ್ತಡವನ್ನು ಸಾಕಷ್ಟು ವ್ಯಕ್ತಿಗಳೀಗ ಅಂದರೆ ಹೇಳ್ಕೊತಿದ್ದಾರೆ, ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಈ ಒಂದು ಉದ್ದೇಶದಿಂದ ಏನಾಯಿತು, ಈಗ ನೀವು ಸಾಕಷ್ಟು ಪ್ರತಿ ವರ್ಷ ನೋಡ್ತಿರ್ಬೋದು, ಪ್ರತಿದಿನ ಏನೋ ವಿಶ್ವ ರಕ್ತದ ಒತ್ತಡದ ದಿನ, ಏನೋ ಆರೋಗ್ಯ ಹೃದಯದ ಕಾಳಜಿ ದಿನ, ಈ ಥರ ಸಾಕಷ್ಟು ಆರೋಗ್ಯದ ಒಂದು ಮತ್ತು ಕಾಯಿಲೆಗಳ ಒಂದು ಅವೇರ್ನೆಸ್, ಅದರ ಬಗ್ಗೆ ಒಂದು ತಿಳುವಳಿಕೆ ಕ್ರಿಯೇಟ್ ಮಾಡಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯವರು ವಿಶ್ವ ಮಾನಸಿಕ ಆರೋಗ್ಯದ ದಿನವನ್ನು ನಾವು ಆಚರಣೆ ಮಾಡಬೇಕು. ಇದ್ರ ಮುಖಾಂತರ ನಾವು ಜನಸಾಮಾನ್ಯರಲ್ಲಿ ಈಗ ಎಲ್ಲರಿಗೇನು ಆರೋಗ್ಯ ಅಂದ ತಕ್ಷಣ ಅವ್ರ ಬರೀ ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ. ಚಳಿ, ಜ್ವರ, ಕೆಮ್ಮು, ನೆಗಡಿ, ವಾಂತಿ, ಬೇದಿ, ಇನ್ನೊಂಥರ ಬಿ ಪಿ ಇರ್ಬೋದು, ಒಂದು ಶುಗರ್ ಇರ್ಬೋದು, ಟಿ ಬಿ ಕಾಯಿಲೆ ಇರ್ಬೋದು, ಫಿಟ್ಸ್ ಕಾಯಿಲೆ ಇರ್ಬೋದು, ನರ ರೋಗಗಳಿರ್ಬೋದು, ಕಿಡ್ನಿ ಸಂಬಂಧಪಟ್ಟಂಥ ವೈಫಲ್ಯತೆಗಳು. ನಮ್ಮ ಜನಸಾಮಾನ್ಯರಲ್ಲಿ ಒಂದು ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟು ಒಂದು ಮಾಹಿತಿ ಇದೆ, ಕಾಳಜಿ ಇದೆ. ಎಲ್ಲೋ ಒಂದು ಕಡೆ ಈ ಮನಸ್ಸು ಒಂದು ಮನುಷ್ಯನ ದೇಹದ ಭಾಗ, ಅದು ಅದರ ಆರೋಗ್ಯನೂ ಬಹಳ ಇಂಪಾರ್ಟೆಂಟ್ ಇದೆ. ಅದು ಸಾಕಷ್ಟು ಕಾರಣಗಳಿಂದ, ಅದೊಂದು ಬಯಾಲಜಿಕಲ್ ಅಥವಾ ಜೈವಿಕ ಒತ್ತಡಗಳಿಂದ ಇರ್ಬೋದು, ಒಂದು ಸಾಮಾಜಿಕ ಒತ್ತಡಗಳಿಂದ ಇರ್ಬೋದು, ವೈಯಕ್ತಿಕ ಒತ್ತಡಗಳಿಂದ ಇರ್ಬೋದು, ಒಂದು ಕೌಟುಂಬಿಕ ಹಣಕಾಸಿನ ಈ ಥರ ನಾನಷ್ಟು ಒತ್ತಡಗಳಿಂದ ತೊಂದರೆಗೊಳಗಾದಾಗ ಅದು ಕೂಡ ತೊಂದರೆಗೊಳಗಾಗುತ್ತೆ. ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ರೋಗದ ಲಕ್ಷಣಗಳು ಕಂಡುಬರುತ್ತೆ. ಅದು ವ್ಯಕ್ತಿಯ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಅವನ ಒಂದು ಆ ಒತ್ತಡಗಳನ್ನು ನಿವಾರಿಸ್ತಕ್ಕಂಥ ಒಂದು ಕೋಪಿಂಗ್ ಸ್ಕಿಲ್ಸ್ ಅಥವಾ ಒಂದು ನಿಭಾಯಿಸ್ತಕ್ಕಂಥ ಶಕ್ತಿಗಳ ಅನುಗುಣವಾಗಿ ಆ ಕಾಯಿಲೆಗಳು ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತವೆ. ಸಿಂಪಲ್ ಒಂದು ನಿದ್ರಾಹೀನತೆ ಇರ್ಬೋದು, ಖಿನ್ನತೆ, ಡಿಪ್ರೆಷನ್ನು ಅಥವಾ ಆತಂಕದ ಕಾಯಿಲೆ, ಆಂಗ್ಸೈಟಿ ಡಿಸಾರ್ಡರ್, ಕೀಳುಬೇನೆ, ಇನ್ನು ಸಿವಿಯರ್ ಓದ್ತಾ ಹೋಗ್ತಾ ಹೋದರೆ ಸ್ಕಿಜೋಫ್ರೇನಿ ಅಂತ ಹೇಳ್ತೀವಿ, ಬೈಪೋಲರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಲ್ಲದೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಸಣ್ಣ ಪುಟ್ಟ ಒತ್ತಡಗಳಿಗೂ ಈಗಿನ ಯುವಜನತೆ ಇರ್ಬೋದು, ಸ್ವಲ್ಪ ಅಧಿಹರಿಯಾದ ವಯಸ್ಸಿನ ಮಕ್ಕಳಿರ್ಬೋದು, ಈ ಮಾದಕ ವಸ್ತು ಮತ್ತು ಮಾದಕ ದ್ರವ್ಯಗಳ ಸೇವನೆ ಅವುಗಳನ್ನು ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಏನೋ ಅವರಿಗೆ ರಿಲೀಫ್ ಸಿಕ್ಕಂಗೆ, ಮನಸ್ಸಿಗೆ ಸಮಾಧಾನ ಆದಂಗೆ ಅನುಭವ ಆಗುತ್ತೆ, ಅದೇ ಒಂದು ರೂಢಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ದೃಷ್ಟಿ ನೋಡಿದ್ರೆ, ಈ ವರ್ಷದ ಧ್ಯೇಯ ನೋಡಿದ್ರೆ, ಕೆಲಸದ ಏನೋ ಸ್ಥಳಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು ಅಂದರೆ, ಮೊದಲನೇದೇ ಪ್ರಪಂಚದಾದ್ಯಂತ ಶೇಕಡ 60% ಅಂದರೆ 100ರಲ್ಲಿ 60 ಜನಗಳು ಕೆಲಸ ಮಾಡ್ತಿದ್ದಾರೆ. ಇನ್ನು 40 ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಅವ್ರ ಕೆಲಸಗಳು ಆರ್ಗನೈಸೇಷನ್ಸ್ ಅಂದರೆ ಸಂಸ್ಥೆಗಳಲ್ಲಿ, ಅದೊಂದು ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು, ಸರ್ಕಾರಿ ಏನೋ ಸಂಸ್ಥೆಗಳಿರ್ಬೋದು, ಇನ್ನಿತರೆ ಖಾಸಗಿ ಸಂಸ್ಥೆಗಳಿರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಒಂದು ಹಾಸ್ಪಿಟಲ್ ಇರ್ಬೋದು, ಒಂದು ದೊಡ್ಡ ದೊಡ್ಡ ಐ ಟಿ ಇಂಡಸ್ಟ್ರಿ ಇರ್ಬೋದು, ಒಂದು ಹೋಟೆಲ್ ಇರ್ಬೋದು, ಒಂದು ರೆಸಾರ್ಟ್ ಇರ್ಬೋದು, ಈ ಥರ ಸಾಕಷ್ಟು ಸ್ಥಳಗಳಲ್ಲಿ 100ರಲ್ಲಿ 60 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಆ ಒಂದು ಕೆಲಸ, ಆ ಒಂದು ಕೆಲಸದ ವಾತಾವರಣ, ಅಲ್ಲಿ ಆಗ್ತಕ್ಕಂಥ ಒತ್ತಡಗಳು, ಯಾಕಂದರೆ ಈಗ ಕೆಲಸ ಮಾಡಬೇಕಂದ್ರೆ ಎಲ್ಲರಿಗೂ ಅವ್ರ ಊರಲ್ಲೇ ಸಿಗಲ್ಲ. ನಮ್ಮ ಭಾರತ ತೊಗೊಂಡ್ರೆ, ನಮ್ಮ ಭಾರತ ಹಳ್ಳಿಗಳ ದೇಶ, ನಮ್ಮ ಹೆಚ್ಚಾನೆಚ್ಚು ಜನಗಳು ಕೃಷಿನೇ ಒಂದು ಕೆಲಸ ಅಂತ ಅವರು ಡಿಪೆಂಡ್ ಆಗಿದ್ದಾರೆ. ಈಗ ಇತ್ತೀಚಿನ ವಾತಾವರಣದಲ್ಲಿ ಆಗ್ತಕ್ಕಂಥ ಏರುಪೇರು, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಕೂಡ ಮನುಷ್ಯನಿಗೆ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಒತ್ತಡ ಆಗುತ್ತೆ. ದಿನೇ ದಿನೇ ಅವರು ಬೆಳೀತಕ್ಕಂಥ ಒಂದು ಇವು ಏನು ಬೆಳೆಗಳಲ್ಲೂ ಬದಲಾವಣೆ ಬಂದಿದೆ. ಆಮೇಲೆ ಎಷ್ಟೊಂದು ಜನ ಏನು ಮಾಡ್ತಿದ್ದಾರೆ ನೀವು ನೋಡಿರ್ಬೋದು, ಬರಗಾಲ ಬಂದಾಗ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ, ಒಂದು ಅರ್ಬನ್ ಒಂದು ಸಿಟಿ ಇರ್ಬೋದು. ಈಗ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ಎಷ್ಟೊಂದು ನಾರ್ತ್ ಕರ್ನಾಟಕದಲ್ಲೆಲ್ಲ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಯಾಕಂದರೆ ದೈನಂದಿನ ಒಂದು ಜೀವನ ಮಾಡೋಕೆ ಅವ್ರಿಗೆ ಒಂದು ಬೇಸಿಕ್ ನೀಡಬೇಕಲ್ವ, ಒಂದು ಒಂದು ಹಣಕಾಸು. ಸೊ ಅವರಲ್ಲಿ ಹೋದಾಗ ಅಲ್ಲಿ ಅವರು ಇರ್ತಕ್ಕಂಥ ಸ್ಥಳಗಳು, ಕೆಲಸ ಮಾಡ್ತಕ್ಕಂಥ ಸ್ಥಳಗಳು, ಆ ಓನರ್ ಅವ್ರನ್ನ ಯಾವ ಥರ ನೋಡ್ಕೊತಾರೆ, ಇವು ಅಲ್ಲ ಅವ್ರನ್ನ ಎಂಪ್ಲಾಯ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾರೋ, ಏನೇನು ವ್ಯವಸ್ಥೆ ಕೊಡ್ತಾರೆ, ಊಟದಿರ್ಬೋದು, ಆರೋಗ್ಯದಿರ್ಬೋದು, ಇನ್ನಿತರೆ ಸೌಕರ್ಯಗಳನ್ನು, ಅದೇ ಥರ ಸಿದ್ಧರಾಯ ಸ್ವಾಮಿ ನಮ್ಮಲ್ಲೇ ನೋಡಿ, ಐ ಟಿ ಪೀಪಲ್ ತೊಗೊಂಡ್ರೆ ಎಷ್ಟೊಂದು ಜನ ಯು ಎಸ್ಗೆ ಹೋಗ್ತಾರೆ, ಯು ಕೆಗೆ ಹೋಗ್ತಾರೆ, ಆ್ಯಂಡ್ ಕಿನ್ನಿತರರು ಎಷ್ಟೊಂದು ಜನ ಗಲ್ಫ್ ಕಂಟ್ರಿಗೆ ಹೋಗ್ತಾರೆ. ಇನ್ನು ಇದು ಒಂದೇ ಕ್ಷೇತ್ರಕ್ಕೆ ಮೀಸಲಾಗಿಲ್ಲ, ಅದೊಂದು ಲೇಬರ್ ಕ್ಲಾಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಇವನ್ ಅಥ್ಲೆಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಟ್ರೈನಿಂಗ್ ಅಂತ ಹೊರಗಡೆ ಹೋಗ್ತಾರೆ. ಸೊ ಪ್ರತಿಯೊಂದು ಹಂತದಲ್ಲಿ ಮನುಷ್ಯನ ಮನಸ್ಸಿನ ಆರೋಗ್ಯದ ಕಾಳಜಿ, ದೈಹಿಕದ ದೈಹಿಕ ಆರೋಗ್ಯದ ಕಾಳಜಿ ಎಷ್ಟು ಇಂಪಾರ್ಟೆಂಟ್, ಮನಸ್ಸಿನ ಒಂದು ಆರೋಗ್ಯದ ಅಷ್ಟೇ ಪಡೆ. ಈ ಒಂದು ಉದ್ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ನಾವು ಎಲ್ಲ ಕಡೆ ಆರ್ಗನೈಸ್ ಮಾಡಬೇಕಂದ್ರೆ ನಡೆಸಬೇಕು. ಜನಸಾಮಾನ್ಯರಲ್ಲಿರ್ಬೋದು, ವಿದ್ಯಾವಂತರಲ್ಲಿರ್ಬೋದು, ಈವನ್ ಹೆಲ್ತ್ ಅಂದರೆ ಆರೋಗ್ಯವನ್ನು ಆರೋಗ್ಯ ಸಂಸ್ಥೆಗಳಲ್ಲಿರ್ಬೋದು, ಎಲ್ಲ ಸಂಸ್ಥೆಗಳನ್ನು ಅದನ್ನು ಮಾಡಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ಎವ್ರಿ ಇಯರ್ ನಾವು ಮಾಡ್ತಾ ಇದ್ದೀವಿ. ಅಂದರೆ ಈ ವರ್ಷದ ಧ್ಯೇಯದ ಬಗ್ಗೆ ಇನ್ನು ಮಾತಾಡೋಣ. ಸರಿಗ, ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಶೇಷತೆಗಳು ಏನು? ಯಾಕೆ ಅವರು ಈ ಧ್ಯೇಯವನ್ನು ಇಟ್ಕೊಂಡಿದ್ದಾರೆ? ಒತ್ತಡವನ್ನು ಇವರು ಕೆಲಸದ ಸ್ಥಳದಲ್ಲಿ ಆಗ್ತದ, ಆ ಕಾರಣದಿಂದಾಗಿ ಏನು ಹೇಳ್ತಾರೆ ಅವರು ಘೋಷವಾಕ್ಯ ಇಟ್ಟಾರೆ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ ಅನ್ನೋದು ಈ ವರ್ಷದ ಘೋಷವಾಕ್ಯ. ಈಗ ಮೊದಲಿಗೆ ಕೇಳ್ತೀನಿ ನಾನು, ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಶೇಷತೆ ಏನು? ಮ್ಯಾಮ್, ಮೊದಲನೇದಾಗಿ ಈಗ ನಮ್ಮಲ್ಲಿ ಬೇರೆ ಒಂದು ಕಾಯಿಲೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ನಾನು ಹೇಳ್ದಂಗೆ ಹೇಗೆ ತಿಳುವಳಿಕೆ ಇದೆ, ಇವತ್ತಿಗೂ ಕೂಡ ಸಾಕಷ್ಟು ಮೂಢನಂಬಿಕೆಗಳು. ಒಬ್ಬ ಮನುಷ್ಯನಿಗೆ ಒಂದು ಮಾನಸಿಕ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆ ಅಂದರೆ ಅದು ತಾನಾಗೆ ತಾನು ಮಾಡ್ಕೊಂಡಿರೋದು, ಇಲ್ಲೇನೋ ಮಾಟ ಮಂತ್ರ ಈ ಥರ ಸಾಕಷ್ಟು. ಈ ಕೆಲಸದ ಜಾಗದಲ್ಲಿ ಏನೋ ಒಬ್ಬ ವ್ಯಕ್ತಿಯ ಒಂದು ಆಲೋಚನೆಗಳು, ಅವನ ಒಂದು ವರ್ತನೆಗಳು ಅಥವಾ ಒಂದು ಬಿಹೇವಿಯರು, ಅವನ ಭಾವನೆಗಳು ಏರುಪೇರಾದರೆ ಏ ಇಲ್ಲ ಅವನಿಗೇನೋ ಪ್ರಾಬ್ಲಮ್ ಇದೆ, ಮನೇಲಿ ಪ್ರಾಬ್ಲಮ್ ಇದೆ, ಇನ್ನೇನೋ ಏನೋ ಪ್ರಾಬ್ಲಮ್ ಇದೆ. ಸೊ ಅವನನ್ನು ನಾವು ಒಂದೇ ರೀತಿ ಒಂದು ಸ್ಟಿಗ್ಮಟೈಸ್ ಕಳಂಕ ಮಾಡ್ತಾ ಹೋಗ್ತೀವಿ. ಬಟ್ ಇದು ಒಂದು ಎಕ್ಸಾಂಪಲ್. ಈ ಥರ ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಇನ್ನಿತರ ಪ್ರತಿ ಹಂತದಲ್ಲೂ ಕೂಡ ಈ ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ ಬಹಳ ಬಹಳ ವಿರಳ. ಈಗ ಕೊನೆ ಒಂದು ಲಾಸ್ಟ್ ಒಂದು 4-5 ಇಯರ್ಸ್ ನಾವು ಥೀಮ್ಸ್ ತೊಗೊಂಡು ನೋಡ್ತಾ ಹೋದರೆ ವೆರಿ ಕಾಮನ್ ಪ್ರಾಬ್ಲಮ್ಸ್ ಬಗ್ಗೆನೇ ನಾವು ಇನ್ನೂ ಏನೋ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದೀವಿ. ಒಂದು ವರ್ಷ ಬಂತು, ಈ ವರ್ಷದೊಂದೇನು ಮಾನಸಿಕ ಆರೋಗ್ಯ ಯೂನಿವರ್ಸಲ್ ರೈಟ್ ಅಂತ ಬಂತು. ಪ್ರತಿಯೊಬ್ಬ ವ್ಯಕ್ತಿಗೆ ಮಾನಸಿಕ ಆರೋಗ್ಯದ ಕಾಳಜಿ ಅವನ ಒಂದು ಹಕ್ಕು, ಅದನ್ನು ನಾವು ಅವನಿಗೆ ತಲುಪಿಸ್ಬೇಕು, ಅದನ್ನು ಯಾವುದೇ ರೀತಿಯಿಂದ ನಾವು ಸ್ಟಾಪ್ ಮಾಡೋ. ಅದೇ ಥರ ಒಂದು ಸಿವಿಯರ್ ಮಾನಸಿಕ ಭಾಳ ತೀವ್ರವಾದಂಥ ಮಾನಸಿಕ ಕಾಯಿಲೆ, ಎಕ್ಸಾಂಪಲ್ ಸ್ಕಿಜೋಫ್ರೇನಿಯಾ ಬಗ್ಗೆ ನಾವು ವೈರಸ್ ಕ್ರಿಯೇಟ್ ಮಾಡಿ. ಇದು ಮೇನ್ ಉದ್ದೇಶ ಅಂದರೆ ಮನುಷ್ಯನ ಮನಸ್ಸಿನ ಆರೋಗ್ಯ ಅವನ ದೈಹಿಕ ಆರೋಗ್ಯದಷ್ಟೇ ಇಂಪಾರ್ಟೆಂಟ್ ಇದೆ, ಅದನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳಬೇಕು, ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಗೊತ್ತಾಗದೆ ಹೋದರೆ ಹತ್ರ ಇರತಕ್ಕಂಥ ಹಾಸ್ಪಿಟಲ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಖ್ಯಾತ ವೈದ್ಯರಿರ್ಬೋದು, ನುರಿತ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳಿ. ಗೊತ್ತಿಲ್ಲದೆ ಹೋದರೆ ಸಾಕಷ್ಟು ಸುತ್ತಮುತ್ತ ನಿಮ್ಮ ಪರಿಚಯ ಇರತಕ್ಕಂಥ ಜನಸಾಮಾನ್ಯರಲ್ಲಿ ವಿದ್ಯಾವಂತರ ಹತ್ರ ಹೋಗಿ ನೀವು ಭೇಟಿಯಾಗಿ. ಸೊ ಈ ಒಂದು ಉದ್ದೇಶದಿಂದ ನಾವು ಜಸ್ಟ್ ಮೇನ್ಲಿ ಆ ಒಂದು ಅವೇರ್ನೆಸ್ ತಿಳುವಳಿಕೆನ ನಾವು ಇಂಪ್ರೂವ್ ಮಾಡಿ ಇದು ಕೊಡಲಿಕ್ಕೋಸ್ಕರನೇ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಮೇಡಮ್. ಆತ್ಮೀಯ ಕೇಳುಗರೆ, ನಿಮ್ಮ ಕರೆಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆದರೆ ಧಾರವಾಡದಲ್ಲಿ ಈಗ ಡಾಕ್ಟರು ಕೂಡ ಮಳೆಯಲ್ಲೇ ಬಂದಾರೆ, ಭಾಳ ಮಳೆಯಾಗ್ಯದ, ಟೆಲಿಫೋನ್ ಲೈನ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು, ಅದಕ್ಕಾಗಿ ಕರೆಗಳು ಬರ್ತಾ ಇಲ್ಲ. ಅಂದರೂ ಕೂಡ ನಾನು ಇನ್ನೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀನಿ. 2444-3414, 2444-3415 ಹಾಗೂ 2444-3416. ಧಾರವಾಡದ ಹೊರಗಿನಿಂದ ನೀವು ಏನಾರ ಫೋನ್ ಮಾಡ್ತಿದ್ರೆ 0836-0836 STD ಕೋಡನ್ನು ಬಳಸಬೇಕು. ಸರ್, ಈಗ ಕೆಲಸದ ಸ್ಥಳಗಳು ಬೇರೆ ಬೇರೆ ರೀತಿ ವಾತಾವರಣ ಹೊಂದಿರ್ತವೆ, ಎಲ್ಲ ಕೆಲಸದ ಸ್ಥಳಗಳು ಬೇರೆ. ಒಂದು ಶಾಲೆ, ಕಾಲೇಜು, ವಿದ್ಯಾಸಂಸ್ಥೆಗಳಲ್ಲೇ ಬೇರೆ, ಒಂದು ಬ್ಯಾಂಕ್ ಕಚೇರಿಗಳಲ್ಲೇ ಬೇರೆ, ನೀವು ವೈದ್ಯರಾಗಿರ್ತೀರಿ, ನಿಮ್ಮ ಆಸ್ಪತ್ರೆಗಳಲ್ಲಿ ಬೇರೆ ಥರದ ಕೆಲಸದ ವಾತಾವರಣ ಇರ್ತದೆ. ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಕೆಲಸದ ಒತ್ತಡ ಹೆಚ್ಚಾದಾಗ, ಆತನಿಗೆ ಅದು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆದಾಗ ಆತ ಏನು ಮಾಡಬೇಕು ನಿಮ್ಮ ಪ್ರಕಾರ? ಮೊದಲನೇದಾಗಿ ನೀವು ನಿಮ್ಮ ಒಂದು ಏನೋ ನೀವು ಪಾಯಿಂಟ್ ಮಾಡಿದ್ರಲ್ಲ, ಪ್ರತಿಯೊಂದು ವರ್ಕ್ ಪ್ಲೇಸ್ ಅಥವಾ ಕೆಲಸದ ಸ್ಥಳಗಳು ಬೇರೆ ಬೇರೆ ರೀತಿ ಒಂದು ಕೆಲಸವನ್ನು ಎಂಪ್ಲಾಯಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ಗೆ ಬ್ಯಾಂಕ್ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಒಂದು ಐಟಿ ಕಂಪ್ನಿ ಇರ್ಬೋದು. ಸಿ ಫಸ್ಟು ಯಾವ ವ್ಯಕ್ತಿಗೆ ಆ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆ ಎಂಪ್ಲಾಯ್ ಮಾಡ್ಕೊಂಡಿರುತ್ತೆ ಅವನಿಗೆ ನಿರ್ದಿಷ್ಟವಾದಂಥ ಒಂದು ರೋಲ್ ಅಥವಾ ಒಂದು ಅವನಿಗೆ ಓಕೆ ನಿಮಗೆ ನಾವು ಈ ಒಂದು ಎಕ್ಸಾಂಪಲ್ ಒಬ್ಬ ಟೈಪ್ ರೈಟರ್ ಇರ್ತಾರೆ ಬ್ಯಾಂಕಲ್ಲೇ, ನಿಮಗೆ ನಿಮ್ಮ ಕೆಲಸ ಬಂದುಬಿಟ್ಟು ಟೈಪ್ ರೈಟಿಂಗ್, ಅವ್ರಿಗೆ ನೀವು ಟೈಪ್ ರೈಟ್ ಬಿಟ್ಬಿಟ್ಟು ನೀವು ಇನ್ನಿತರೆ ಬೇರೆ ಕೆಲಸಗಳನ್ನು ಕೊಟ್ಟರೆ ಅದರಲ್ಲಿ ಅಷ್ಟಿಗೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಒಂದನೇದಾಗಿ ಅವರಿಗೆ ಅವರ ಕೆಲಸವನ್ನು ನಾವು ಸರಿಯಾಗಿ ಏನೋ ತಿಳಿಸ್ಬೇಕು, ಗೊತ್ತಾಗದೆ ಹೋದರೆ ತರಬೇತಿ ಕೊಡಬೇಕು. ಮೂರನೇದು ಅವರ ಸಮಯ, ಸಿ ಪ್ರತಿಯೊಂದು ಕೆಲಸ ಸ್ಥಳಗಳಲ್ಲಿ ಒಂದು ನಿರ್ದಿಷ್ಟವಾದ ಸಮಯದ ಒಂದು ಶೆಡ್ಯೂಲ್ ಇರಬೇಕು. ಅವರಿಗೆ ನೀವು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ಅಂತ ಹೇಳಿಬಿಟ್ಟು ಒಂದು ಬೆಳಿಗ್ಗೆ 8 ಗಂಟೆ ಬರಬೇಕು, ನೀವು 6 ಗಂಟೆ ತನಕ ಹೋಗಬೇಕು, ಏನಾಗುತ್ತೆ ಅದು ತಕ್ಷಣ ಅವ್ರಿಗೆ ಒಂದು ದಿನ ಬೇಡ 2 ದಿನ 3 ದಿನ ಆ ಒಂದು ಒತ್ತಡವನ್ನು ನಿವಾರಣೆ ಮಾಡಿ ಅವ್ರ ಹೇಗೋ ಸಹಿಸ್ಕೋಬೋದು. ಬಟ್ ಆ ಒತ್ತಡ ಜಾಸ್ತಿ ಆದಾಗ ಕಷ್ಟ ಆಗುತ್ತೆ. ಮೊದಲನೇದಾಗಿ ಆ ಒಂದು ಎಂಪ್ಲಾಯರ್ ಅಥವಾ ಮ್ಯಾನೇಜರ್ ಫಸ್ಟು ಅವರ ಒಂದು ರೋಲ್ ಏನು, ಅವರು ಏನು ಕೆಲಸಕ್ಕೆ ನಾವು ತೊಗೊಂಡಿದ್ದೀವಿ, ಅವರಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ಅಂದರೆ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅದನ್ನು ನೋಡ್ಕೊಂಡು ಬಿಟ್ಟು ಅವರಿಗೆ ಕೆಲಸ ಕೊಡಬೇಕು. ಪ್ಲಸ್ ಕೆಲವೊಮ್ಮೆ ಸಮಸ್ಯೆಗಳಾದಾಗ ಸಿ ಒಬ್ಬ ಮನುಷ್ಯ ಓನ್ಲಿ ಕಲಿಬೇಕಾರಷ್ಟೇ ತಪ್ಪು ಮಾಡ್ತಾನೆ ಅನ್ನೋದು ಭಾಳ ತಪ್ಪು. ಪ್ರತಿ ಹಂತದಲ್ಲಿ ತಪ್ಪಾಗುತ್ತೆ, ಅದನ್ನು ಅವರಿಗೆ ತಿಳಿಸಿ ಅದನ್ನು ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಬೇಕು. ಮೇಡಮ್ ಮೇನ್ ಯಾವುದೇ ಒಂದು ಸಮಸ್ಯೆ ಬಂದಾಗ ಒಬ್ಬ ಬಾಸ್ ಅಥವಾ ಲೀಡರ್ ಅಥವಾ ಎಂಪ್ಲಾಯರ್ ತನ್ನ ಎಂಪ್ಲಾಯಿದು ಬಾ ಅದೇನಿದೆ ಸಮಸ್ಯೆ ಅಂತ ಡಿಸ್ಕಸ್ ಮಾಡಿ, ಓಪನ್ ಮಾಡಿ ಅಂತ ಅದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅದು. ವಿತ್ ಅವ್ರಿಗೆ ಸಮಸ್ಯೆ ಆದಾಗ ಅದು ಗೊತ್ತಿಲ್ಲದಾಗ ನಾವು ಎಷ್ಟೊಂದು ಸರಿ ನಾವು ಮಾಡಿರ್ತೀವಿ. ಎಕ್ಸಾಂಪಲ್ ನಮ್ಮ ನಾವು ಒಂದು ಪೇಷೆಂಟನ್ನು ಅಡ್ಮಿಟ್ ಮಾಡಿರ್ತೀವಿ, ನಮ್ಮ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಜೂನಿಯರ್ ಫ್ಯಾಕಲ್ಟೀಸ್ ಇರ್ತಾರೆ, ಕೆಲವೊಮ್ಮೆ ನಾವು ಅಲ್ಲಿರ್ತಕ್ಕಂಥ ಸಮಸ್ಯೆನ ನಾವು ನಮ್ಮದೇ ರೀತಿಯಿಂದ ನೋಡಿ ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡೋದು ಅಥವಾ ನಿರ್ದೋಷಗಳು ಮಾಡೋದಕ್ಕಿಂತ ಫಸ್ಟ್ ಕೇಳೋಣ ಅದು ಏನಿದೆ. ನೋಡಿ ಪ್ರತಿ ಹಂತದಲ್ಲೂ ಒತ್ತಡ ಇರೋದ್ರಿಂದ ನಾವು ಒತ್ತಡನ ಜಾಸ್ತಿ ಮಾಡೋದಕ್ಕಿಂತ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೇನ್ಲಿ ಆ ಒಂದು ವ್ಯಕ್ತಿಯ ಪೊಟೆನ್ಷಿಯಲ್ ಏನು, ಅವನ ಒಂದು ಸ್ಟ್ರೆಂತ್ ವೀಕ್ನೆಸ್ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಟೈಮ್ ಟೇಬಲ್ ಹಾಕಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂಥ ಅವ್ರನ್ನ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಥ ಅವ್ರನ್ನ ಕೆಲಸನ ಡೆಫಿನೆಟ್ಲಿ ತಗೋಬೋದು. ಸರಿ, ಈಗ ಬಹಳಷ್ಟು ಜನರು ಹೆಂಗಿರ್ತಾರ ಅಂತ ಹೇಳಿದ್ರೆ ತಮ್ಮಲ್ಲಿ ಇರುವಂತಹ ಸಮಸ್ಯೆಗಳನ್ನು ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಳ್ಳೋದಿಲ್ಲ. ಈಗ ಅಂಥವ್ರಿಗೆ ನೀವೇನು ಹೇಳ್ತೀರಿ? ಬಹಳ ಒತ್ತಡದೊಳಗೆ ಇರ್ತಾರೆ, ನಿಭಾಯಿಸೋಕ್ಕಾಗ್ತಿರೋದಿಲ್ಲ ಕೆಲಸ, ಏನೋ ಸಮಸ್ಯೆ ಇರ್ತಾವೆ, ಆದರೂ ಅವರು ಹೇಳ್ಕೊಳ್ಳೋದಿಲ್ಲ. ಅಂಥವರಿಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ತಮ್ಮ ಕೆಲಸದೊಳಗೆ ಬಹುಶಃ ಅವರಿಗೆ ತಮಗೆ ಬೇಕಾ ಮಾಡಬಹುದಾದ ತಮಗೆ ಸಾಮರ್ಥ್ಯ ಇರುವಂಥ ಕೆಲಸ ಕೊಟ್ಟಿರಲೇ ಇರಬಹುದು, ಅವರಿಗೆ ಇಷ್ಟ ಇಲ್ಲದ ಕೆಲಸ ಅವ್ರಿಗೆ ಕೊಟ್ಟಿರಬಹುದು. ಆ ಥರ ಇದ್ದಾಗ ಅವರು ನಿಂತು ನನಗೆ ಈ ಸಮಸ್ಯೆ ಇದೆ ಹಿಂಗೆ ಮಾಡ್ರಿ ಅಂತ ಮಾತಾಡೋದು ಎಷ್ಟು ಮುಖ್ಯ ಅಂತ ನಿಮ್ಮ ಪ್ರಕಾರ? ಮ್ಯಾಮ್ ಅದು ಅತಿ ಭಾಳ ಇಂಪಾರ್ಟೆಂಟ್, ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಆಗ್ತಕ್ಕಂಥ ಸಮಸ್ಯೆಗಳು ಅದು ಒಂದು ಮನೆಯಲ್ಲಿರ್ಬೋದು. ಈಗ ಎಕ್ಸಾಂಪಲ್, ಎಷ್ಟೊಂದು ಜನ ಮಹಿಳೆಯರು ಮನೆಯಲ್ಲೇ ಕೆಲಸಕ್ಕೆ ತೊಡಗಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಇರೋದು. ಈಗ ನಾವೆಲ್ಲ ಹೇಳ್ತೀವಿ ಹೌಸ್ ವೈಫ್ ಅಥವಾ ಮೇಡ್ ವರ್ಕ್ ಫ್ರಮ್ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ತಾಯಂದಿರ್ಬೋದು, ನಮ್ಮ ಎಷ್ಟೊಂದು ಜನ ಮಹಿಳೆಯರು. ಸೊ ಈಗ ಅಲ್ಲೂ ಅವ್ರಿಗೂ ಒತ್ತಡ ಇರುತ್ತೆ, ಅದೇ ಥರ ಕೆಲ ಆಫೀಸಲ್ಲೂ ಕೂಡ ಒತ್ತಡ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಅವರು ತಮ್ಮ ಸಹೋದ್ಯೋಗಿಗಳ ಜೊತೆ ಇರ್ಬೋದು, ಅವರ ಒಂದು ಹೆಡ್ ಆಫ್ ದಿ ಆ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಒಂದು ಸಂಸ್ಥೆ ಹೆಡ್ ಇರೋ ಹೋಗಿ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಕೆಲವೊಮ್ಮೆ ಏನಾಗುತ್ತೆ ಮೇಡಮ್, ದ ಯಾರು ಎಂಪ್ಲಾಯ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಎಲ್ಲ ಹಂತದಲ್ಲಿ ಹೋಗಿ ಅವ್ರಿಗೆ ನೋಡ್ಲಿಕ್ಕಾಗಲ್ಲ, ಅಲ್ಲಲ್ಲೇ ಕೆಲವೊಬ್ಬರನ್ನ ಹೆಡ್ಸ್ ಅಂತ ಮಾಡಿರ್ತಾರೆ. ಅವ್ರ ಡಿಸ್ಕಸ್ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಗೊತ್ತಾಗುತ್ತೆ, ಅವ್ರ ಸಮಸ್ಯೆಗಳು ಗೊತ್ತಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಸಿಚುವೇಶನ್ಸ್ ಹೇಗೆ ಬರುತ್ತೆ ಅಂದರೆ, ನಿಮಗೇನೋ ಒಂದು ಕೆಲಸ ಕೊಟ್ಟಿರ್ತಾರೆ ಅದು ನಿಮಗೆ ಗೊತ್ತಿರಲ್ಲ. ಬಟ್ ಸಿ ಎಲ್ಲದನ್ನು ನಾವು ಒಂದು ಆರ್ಗನೈಸೇಷನ್ ಮೇಲೆ, ಒಬ್ಬ ಓನರ್ ಮೇಲೆ, ಬಾಸ್ ಮೇಲೆ ಹಾಕೋಕ್ಕಾಗಲ್ಲ. ನಾವು ನಮ್ಮಲ್ಲಿ ಬದಲಾವಣೆ ಬರಬೇಕು ಅಂದರೆ ಹೊಸ ಹೊಸ ಏನು ವಿದ್ಯಮಾನಗಳಿಗೆ, ಹೊಸ ಹೊಸ ಸ್ಥಳಗಳಿಗೆ ನಾವು ಏನು ನಮ್ಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಕಲಿಬೇಕು. ನಾವು ಅದನ್ನು ಬೆಸ್ಟ್ ಅಂದರೆ ಯು ಟೇಕ್ ಇಟ್ ಇನ್ ಪಾಸಿಟಿವೇ, ಅದು ನನಗೆ ಇದೊಂದು ಕಲೀಲಿಕ್ಕೆ ಅವಕಾಶ ಇದೆ, ಇದು ನಾನು ಸಮಸ್ಯೆ ಅಂತ ನೋಡೋದಕ್ಕಿಂತ ಲೆಟ್ ಮಿ ಟೇಕ್ ಇಟ್ ಇಸ್ ಪಾಸಿಟಿವ್. ಒಂದು ನಕಾರಾತ್ಮಕ ರೀತಿಯಿಂದ ನೋಡೋ ಬದಲು ನಾನು ಸಕಾರಾತ್ಮಕವಾಗಿ ನೋಡೋಣ, ನನಗೆ ಗೊತ್ತಿಲ್ಲ, ಕಲಿಯೋಣ, ಕಲಿಯೋ ಒಂದು ಉರುಪನ್ನ ಬೆಳೆಸ್ಕೊಂಡ್ರೆ ಪ್ರಾಬ್ಲಿ ಅವ್ರಿಗೆ ಆಗ್ತಕ್ಕಂಥ ಒತ್ತಡನ ಅವ್ರು ನಿಭಾಯಿಸಬಹುದು. ಇಲ್ಲ ಅವ್ರಿಗೆ ಯಾರು ಕ್ಲೋಸ್ ಅನ್ನಿಸ್ತಾರೆ, ಯಾರು ಅವ್ರಿಗೆ ಸ್ವಲ್ಪ ಇವ್ರ ಹತ್ರ ನಾನು ಶೇರ್ ಮಾಡಿಕೊಂಡ್ರೆ ಹೇಳಿದ್ರೆ ಕಾನ್ಫಿಡೆನ್ಸ್ ಸಿಗುತ್ತೆ, ನನಗೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಬ್ರದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಪ್ಲೀಸ್ ದೇ ಹ್ಯಾವ್ ಟು ಓಪನ್, ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಲೇಬೇಕಾಗುತ್ತೆ. ಆವಾಗ ಅದಕ್ಕೊಂದು ಪರಿಹಾರ ಸಿಗುತ್ತೆ, ಆ ಒತ್ತಡವನ್ನು ಡೆಫಿನೆಟ್ಲಿ ಅವರು ನಿಭಾಯಿಸ್ಬೋದು, ಹ್ಯಾಂಡಲ್ ಮಾಡ್ಬೋದು. ಸರ್, ಈಗ ಕೆಲವು ಜನರ ಸ್ವಭಾವ ಹೆಂಗಿರ್ತದೆ ಅಂದರೆ ಬಹಳ ಸೂಕ್ಷ್ಮ ಪ್ರವೃತ್ತಿ ಅವರಿರ್ತಾರೆ. ಹೌದು, ಅದನ್ನ ಬಹಳ ಸೆನ್ಸಿಟಿವ್ ಇರ್ತಾರೆ. ಯಾರೋ ಒಬ್ಬರು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ಅವರು ಪರ್ಸನಲ್ ಆಗಿ ತಗೊಳ್ತಾರೆ, ತಮ್ಮಿಂದ ಏನೋ ತಪ್ಪಿರಬಹುದು, ತಪ್ಪಾಗಿರಬಹುದು, ಅದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಭಾಳ ಮನಸ್ಸಿಗೆ ಹತ್ತದೆ, ಅವರು ಬಹುಶಃ ಸ್ವಭಾವತಃ ಅವರು ಬಿಹೇವಿಯರ್ ಪ್ಯಾಟರ್ನ್ ಹಂಗಿರ್ತದೋ, ಇನ್ನು ಹುಟ್ಟ ಹಂಗಿರ್ತಾರೋ, ಜೆನೆಟಿಕ್ಸು. ಈ ಥರದ ಜನರಿಗೆ ಸೂಕ್ಷ್ಮ ಪ್ರವೃತ್ತಿ ಅವರಿಗೆ ಮನಸ್ಸಿಗೆ ಹಚ್ಕೊಳ್ಳೋರಿಗೆ ಏನು ಹೇಳ್ತೀರಿ ನೀವು? ಇದು ಜನಸಾಮಾನ್ಯರಲ್ಲಿ ನೀವು ಹೇಳಿದಂಗೆ ನಾನಾ ರೀತಿ ಸ್ವಭಾವ ಇದೆ. ಮೊದಲನೇ ಒಂದು, ನೀವು ಹೇಳಿದಂಗೆ ಅತಿ ಸೂಕ್ಷ್ಮವಾದಂಥ ಸ್ವಭಾವದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಒತ್ತಡಗಳು ಯಾರಾದರೂ ನೀವು ಹೇಳಿದಂಗೆ ಸ್ವಲ್ಪ ಕ್ರಿಟಿಸೈಸ್ ಮಾಡಿದರೆ ಅವ್ರಿಗೆ ಮನಸ್ಸಿಗೆ ಭಾಳ ಪರ್ಸನಲಿ ತಗೊಳ್ಳೋ ಸಹ ಅವ್ರು ಹೇಗೆ ಅಂದರೆ ನಾವು ಹೇಳ್ದಂಗೆ ಪ್ರತಿ ಸಾರಿ ಅವರಿಗೆ ನೀವು ಇದು ಪಾಸಿಟಿವ್ ತಗೊಳ್ಳಿ ಪಾಸಿಟಿವ್ ತಗೊಳ್ಳಿ ಹೇಳೋದು ಕಷ್ಟ, ಯಾಕಂದ್ರೆ ಬೈ ನೇಚರ್ ಅವರು ಅದನ್ನು ಅವ್ರ ಮನಸ್ಸಿಗೆ ಅಫೆಕ್ಟ್ ಆದಾಗ ಸಿ ದೇರ್ ಆರ್ ಕೋಪಿಂಗ್ ಸ್ಕಿಲ್ಸ್, ತಮ್ಮದೇ ಆದಂಥ ಒಂದು ನಾನು ಈ ಒಂದು ಸ್ಥಳದಲ್ಲಿ ನನಗೆ ಯಾವ ರೀತಿ ನಾನು ಖುಷಿಯಿಂದ ನಾನು ಕೆಲಸ ಮಾಡಬಲ್ಲೆ, ನನ್ನಲ್ಲಿ ಇರ್ತಕ್ಕಂಥ ಅವರು ತಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ಸ್ ಬಗ್ಗೆ ಫೋಕಸ್ ಮಾಡೋದಿರ್ಬೋದು, ಒಂದು ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಇನ್ನಿತರ ಅಷ್ಟು ಅವ್ರು ಎಷ್ಟೇ ಇಂಟ್ರೋವರ್ಟ್ ಇದ್ರೂ ಅವರೂ ಕೂಡ ಕೆಲವೊಬ್ಬ ತಮ್ಮದೇ ಆದಂಥ ಸ್ವಭಾವವನ್ನು ಅರ್ಥ ಮಾಡ್ಕೊತಕ್ಕಂಥ ವ್ಯಕ್ತಿಗಳಿರ್ತಾರೆ, ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡೋದ್ರಿಂದ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಾನು ಯಾವ ಥರ ನನ್ನಲ್ಲಿ ಬದಲಾವಣೆ ತರಬಹುದು ಅನ್ನೋದನ್ನು ಒಂದು ಒಳ್ಳೆ ಸಲಹೆ ತೊಗೊಳೋದ್ರಿಂದ ಆ ಒಂದು ಒತ್ತಡನ ಅವ್ರು ನಿಭಾಯಿಸ್ಬೋದು, ಪ್ಲಸ್ ಕೆಲಸದಲ್ಲೂ ಒಳ್ಳೆ ಎಫಿಷಿಯೆಂಟ್ ವರ್ಕರ್ ಆಗಿ ಕೆಲಸ ಮಾಡ್ಬೋದು. ಸರಿಗ ಕೆಲಸದ ಸಮ ಏನು ಮಾಡೋ ಜಾಗದೊಳಗೆ ಕೆಲವೊಮ್ಮೆ ಏನಿರ್ತದ, ಮಹಿಳೆಯರು ಇರ್ತಾರೆ ಪುರುಷರು ಇರ್ತಾರೆ, ಈ ಮಹಿಳೆಯರಿಗೆ ಬಹಳಷ್ಟು ಬೇರೆ ಬೇರೆ ಥರದ ಸಮಸ್ಯೆಗಳು ಇರ್ತಾವೆ, ಅವ್ರದ್ದು ಒಂದು ಪೀರಿಯಡ್ಸ್ ಇರ್ತದೆ, ಅವ್ರಿಗೆ ಆ ಸಮಯದಲ್ಲಿ ಮಾನಸಿಕ ಒತ್ತಡ ಇರ್ತದೆ, ಆಮೇಲೆ ಅದು ಆ ಸ್ಟ್ರೆಸ್ಸು ಆ ಒತ್ತಡಗಳನ್ನು ಬೇರೆಯವರ ಹತ್ರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಈ ಒಂದು ಸಮಸ್ಯೆಯನ್ನು ಹೆಣ್ಮಕ್ಕಳು ಹೆಂಗೆ ನಿಭಾಯಿಸ್ಬೇಕು ಅಂತ ಹೇಳ್ತೀರಿ? ಅದೇ ರೀತಿ ಈ ಇವರು ಹೆಣ್ಮಕ್ಕಳು ಅಂತ ಗೊತ್ತಿದ್ದಾಗ ಬಹಳಷ್ಟು ನಮ್ಮ ಕಚೇರಿಗಳ ಬೇರೆ ಬೇರೆ ಥರದ ಆರ್ಗನೈಸೇಷನ್ಸ್ ಇರ್ಬೋದು, ಕಚೇರಿ ಇರ್ಬೋದು, ಅಲ್ಲಿ ಬಾಸ್ ಅಥವಾ ಅಲ್ಲಿ ಏನು ಮೇಲಾಧಿಕಾರಿ ಗಂಡು ಮಕ್ಕಳು ಇದ್ದಾಗ ಅವ್ರಿಗೆ ಗೊತ್ತಿರೋದಿಲ್ಲ ಇವ್ರು ಯಾಕೆ ಕೆಲಸದ ವೇಳೆಯೊಳಗೆ ಹೊರಗೆ ಹೋಗಿ ಬರ್ತೀನಂತಾರೆ 1 hour 2 hours ಆ ಥರ ಇದ್ದಾಗ ನೀವು ಎಂಪ್ಲಾಯರ್ಸಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಏನು ಹೇಳ್ತೀರಿ? ಮ್ಯಾಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ವರ್ಷದ ಥೀಮ್ ಹೇಳಿದಲ್ಲ, ವರ್ಕ್ ಪ್ಲೇಸಲ್ಲಿ ಒಬ್ಬ ವ್ಯಕ್ತಿಯ ಮೆಂಟಲ್ ಹೆಲ್ತ್ನ ಹೇಗೆ ನಾವು ಕಾಪಾಡಬಹುದು ಅಥವಾ ಆರೋಗ್ಯಕರವಾಗಿರಲಿ. ಸಿ ಯಾವುದೇ ಒಂದು ಕೆಲಸದ ಸ್ಥಳದಲ್ಲಿ ಅಥವಾ ವರ್ಕ್ ಪ್ಲೇಸಲ್ಲಿ ಒಂದು ಬೋತ್ ಫೀಮೇಲ್ ಮೇಲ್ ಇರ್ತಕ್ಕಂಥ ಸ್ಥಳಗಳಲ್ಲಿ ಒಬ್ಬ ಮೇಲ್ ಅಥವಾ ಪುರುಷ ಮಹಿಳೆಯರಲ್ಲಿ ಆಗ್ತಕ್ಕಂಥ ಅವರ ಒಂದು ಸ್ವಭಾವ ಇರುವುದು, ಅವರ ದೇಹದ ಪ್ರವೃತ್ತಿ ಇರುವುದು, ಅವುಗಳನ್ನು ಅರ್ಥ ಮಾಡ್ಕೊಳೋದು ಬಹಳ ಮುಖ್ಯ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪುರುಷ ಮತ್ತು ಮಹಿಳೆಯರಲ್ಲಿ ಕೆಲವೊಂದು ಸಂದರ್ಭ ಸನ್ನಿವೇಶಕ್ಕೆ ಒತ್ತಡಕ್ಕೆ ಅವರು ರಿಯಾಕ್ಟ್ ಮಾಡೋ ರೀತಿ ಇರ್ಬೋದು, ಅದನ್ನು ಅವರ ಅನಿಸಿಕೆ ಅಭಿಪ್ರಾಯಗಳು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ರೀತಿ ನೀತಿ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ನಾವು ಎಸ್ಪೆಷಲಿ ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಅವರ ಒಂದು ಪ್ರೈವೇಸಿ ಅಥವಾ ವೈಯಕ್ತಿಕ ಒಂದು ಸ್ಪೇಸ್ ಅಥವಾ ಜಾಗ ಇರ್ಬೋದು, ಅವರ ಒಂದು ಮನಸ್ಸಿನ ಆರೋಗ್ಯಕ್ಕೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡಬೇಕು. ಅದನ್ನು ಅವ್ರು ಏನೇ ಒಂದು ಹೇಳ್ತಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅವರು ಅದು ಸುಮ್ಮನೆ ಕೆಲವೊಬ್ಬರು ಏನು ಮಾಡ್ತಾರೆ, ಇಲ್ಲ ಸುಮ್ಮನೆ ಅವ್ರ ಕೆಲಸದಿಂದ ಎಸ್ಕೇಪ್ ಆಗಲಿಕ್ಕೆ ಈ ಥರ ಮಾಡ್ತಿದ್ದಾರೆ, ಅವ್ರು ಇರ್ರೆಸ್ಪಾನ್ಸಿಬಲ್ ಇದ್ದಾರೆ. ಪ್ರಾಬ್ಲಿ ಆ ಒಂದು ನೆಗೆಟಿವ್ ಕಮೆಂಟು ಅಥವಾ ನೆಗೆಟಿವ್ ಎನ್ವಿರಾನ್ಮೆಂಟ್ ನಕಾರಾತ್ಮಕ ವಾತಾವರಣ ಸೃಷ್ಟಿ ಮಾಡೋದನ್ನು ನಾವು ಕಡಿಮೆ ಮಾಡಬೇಕು. ಅವರ ಒಂದು ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅದು ಜೈವಿಕ ಬದಲಾವಣೆ, ಅವುಗಳನ್ನೊಬ್ಬ ಪುರುಷ ಆದಂಥವ್ರು ಅರ್ಥ ಮಾಡ್ಕೊಳ್ಳಬೇಕು. ಈಗ ಒಬ್ಬ ತಂದೆಗೆ ಮಕ್ಕಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಒಬ್ಬ ತಂದೆ ಅಂದರೆ ವೈಫ್ ಇರ್ತಾರೆ, ವೈಫಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತ ಗೊತ್ತೇ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬ ಮಹಿಳೆಯ ಒಂದು ಮನಸ್ಸಿನ ಮೇಲೆ ಆಗ್ತಕ್ಕಂಥ ಒತ್ತಡಗಳು ಕೆಲಸದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಅವರಿಗೆ ನಾವೊಂದು ಅವರದೇ ಆದಂಥ ರೀತಿ ಮುಜುಗರ ಆಗದೇ ಇರೋಂಗೆ ಎಕ್ಸ್ಪ್ರೆಸ್ ಮಾಡಿದಂಥ ವಾತಾವರಣ ಕಲ್ಪಿಸ್ಕೊಡ್ಬೇಕಾಗತ್ತೆ. ಆಮೇಲೆ ಈಗ ಜಾಸ್ತಿ ಈಗ ಒಬ್ಬೊಬ್ರದ್ದು ಒಂದೊಂದು ರೀತಿ ವರ್ಕ್ ಮಾಡೋ ಪ್ಯಾಟರ್ನ್ ಇರುತ್ತೆ, ಅದನ್ನ ಅರ್ಥ ಮಾಡಿಕೊಂಡೇ ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋದು ನಮ್ಮದೊಂದು ಮೈನ್ ಪಾಯಿಂಟ್. ಆಮೇಲೆ ಸರ್, ಇದು ಜೆಂಡರ್ ಸೆನ್ಸಿಟಿವಿಟಿ, ಲಿಂಗ ಸೂಕ್ಷ್ಮತೆ ಅನ್ನುವಂಥ ವಿಷಯದ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಲ್ಲಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ವ್ಯತ್ಯಾಸ ಇರ್ತದೆ. ಬಹಳಷ್ಟು ಮಂದಿ ಜಜ್ಮೆಂಟ್ ಹೇಳ್ಬಿಡ್ತಾರೆ ಅವ್ರ ಬದಲೆ, ಅವ್ರು ಹಿಂಗೆ ಹಂಗೆ ಅಂತ ಹೇಳ್ಬಿಡೋದು. ಈ ಜಜ್ಮೆಂಟ್ ಪ್ಯಾಟರ್ನ್ ಬದಲಿ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಮ್ಯಾಮ್, ಕೆಲಸ ಅಂತ ಬಂದಾಗ ಒಬ್ಬ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಅಷ್ಟೇ ಒಂದು ಎಫಿಷಿಯೆಂಟಾಗಿ ಒಂದು ಒಳ್ಳೆ ಪ್ರೊಡಕ್ಟಿವ್ ಮಾಡ್ತಾ ಇದ್ದಿ. ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್, ಪುರುಷ ಮತ್ತು ಈ ಮಹಿಳೆ ಇಬ್ಬರೂ ಕೂಡ ಎಫಿಷಿಯೆಂಟಾಗಿ ವರ್ಕ್ ಮಾಡೋ ಎಬಿಲಿಟಿ ಇದೆ, ಮಾಡೇ ಮಾಡ್ತಾರೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಮಹಿಳೆಯರು ಸೂಕ್ಷ್ಮ ಮನೋಭಾವದ ಪರಿಸ್ಥಿತಿ ಬಂದಾಗ ಪುರುಷರು ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಅವರ ಒಂದು ಸಮಸ್ಯೆಗಳಿಗೆ ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳೋದು, ಅದನ್ನ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಗೌರವ ಕೊಡಬೇಕು. ಮ್ಯಾಮ್, ಈಗ ಗೌರವ ಅನ್ನೋದು ಬರೀ ಗುರು ಹಿರಿಯರಿಗೆಲ್ಲ, ವ್ಯಕ್ತಿಯ ಭಾವನೆಗಳಿಗೂ ಅವನೊಂದು ಸಮಸ್ಯೆಗಳನ್ನಿಗೂ ನಾವು ಗೌರವ ಕೊಡು, ಹೌದು ಈ ವ್ಯಕ್ತಿಗೆ ಈ ಥರ ಆಗ್ತಿದೆ ಅದು ನಿಜ, ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಗೌರವ ಕೊಟ್ಟಾಗ ಅದು ನಿಜವಾದ ಮಾನವೀಯತೆ. ಆವಾಗ ಪ್ರತಿಯೊಂದು ಕೆಲಸದಲ್ಲಿ 100% ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೇ ಆಗುತ್ತೆ. ಆ ಒಂದು ಅದು ಕೆಲಸ ಸ್ಥಳ ನಿಜವಾಗ್ಲೂ ಒಂದು ಸ್ವರ್ಗನೇ ಆಗುತ್ತೆ. ಸರ್, ಈಗ ಇಂದಿನ ಮಕ್ಕಳು ನಾಳಿನ ನಾಗರಿಕರು ಅಂತ ಹೇಳ್ತಾರೆ. ಈ ಮಕ್ಕಳನ್ನು ನಾವು ಈಗ ಯಾವ ರೀತಿ ಬಳಸ್ತಾ ಇದ್ದೀವಿ ಅಂದರೆ ಅವ್ರನ್ನ ಭಾಳ ರಕ್ಷಣೆ ಮಾಡ್ತೀವಿ, ಓವರ್ ಪ್ರೊಟೆಕ್ಟಿವ್ ಇದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಏನು ಹಾರ್ಷಾಗಿ ಮಾತಾಡೋದಿಲ್ಲ, ಜೋರಾಗಿ ಮಾತಾಡೋದಿಲ್ಲ. ಅವರು ಈ ಬಹಳಷ್ಟು ರಕ್ಷಣಾತ್ಮಕ ವಾತಾವರಣದಿಂದ ವಿದ್ಯಾರ್ಥಿ ಜೀವನನೂ ಹಂಗೆ ಇರ್ತದೆ. ಶಾಲೆ ಕಾಲೇಜ್ನೊಳಗೆ ಇತ್ತಿತ್ತಲಾಗ ಬಹಳಷ್ಟು ಒತ್ತಡವನ್ನು ಮಕ್ಕಳಿಗೆ ಕೊಡೋದಿಲ್ಲ, ಕೊಡಲಾರ್ದೆ ಮುಂದೆ ಅವರು ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿ ಅವರು ಒತ್ತಡಗಳನ್ನು ಅನುಭವಿಸ್ತಾರೆ. ಈಗಿಂದನೇ ನಾವು ಕೆಲಸ ಮಾಡೋ ಸ್ಥಳದೊಳಗೆ ಹೆಂಗಿರಬೇಕು ಅನ್ನೋದನ್ನು ಮಕ್ಕಳಿಗೆ ತಂದೆ ತಾಯಿ ಯಾವ ರೀತಿ ಹೇಳ್ಕೊಡ್ಬೇಕು ಅಂತೀರಿ ನೀವು? ಮೊದಲನೇದಾಗಿ ಮಗುವಿಗೆ ಪದೇ ಪದೇ ಈಗ ಏನಾಗ್ತದೆ ಇತ್ತೀಚಿನ ಮಕ್ಕಳಲ್ಲಿ ಬಿಕಾಸ್ ಆಫ್ ದಿ ಈ ಒಂದು ಸಾಕಷ್ಟು ವೈಜ್ಞಾನಿಕ ರೀತಿಯಿಂದ ವಿದ್ಯಮಾನಗಳಲ್ಲಿ ಏನು ಬದಲಾವಣೆ ಬಂದಿದೆ, ಪೇರೆಂಟ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ತಾಳ್ಮೆನೇ ಇಲ್ಲ ಯಾರಿಗೂ. ಮಗು ಒಂದು ತಪ್ಪು ಮಾಡ್ತಿದೆ, ಒಂದು ಸರಿ ಮಾಡ್ತಿದೆ ಅಂದರೆ ಅವರು ಪದೇ ಕ್ರಿಟಿಸೈಸ್ ಮಾಡೋ ಬದಲು ಅವರಿಗೆ ಪ್ರತಿ ಹಂತದಲ್ಲಿ ನಾವು ಕಾನ್ಫಿಡೆನ್ಸ್ ಕೊಡ್ತಾ ಹೋಗಬೇಕು. ಆಮೇಲೆ ಪ್ರೀತಿ ಪ್ರೀತಿ ವಿಶ್ವಾಸ ತುಂಬಬೇಕು ಹೊರತು ನೀವು ಪ್ರೊಟೆಕ್ಟ್ ಮಾಡೋದು ಬೇಡ. ಪ್ರತಿಯೊಂದು ಜೀವಿಗೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಎಬಿಲಿಟಿ ಇದೆ. ಸೊ ನಿಮ್ಮ ಮಕ್ಕಳಲ್ಲಿ ಒಂದು ಧೈರ್ಯ ತುಂಬಿ ತಪ್ಪು ಮಾಡಿದ್ರೆ ಅದು ತಪ್ಪು ಅನ್ನೋದಕ್ಕಿಂತ ಓಕೆ ಇದನ್ನು ನೀವು ಯಾವ ರೀತಿ ಸರಿಪಡಿಸಬಹುದು, ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಹೇಳಿದಾಗ ಪ್ರತಿಯೊಂದು ಹಂತದಲ್ಲಿ ತಪ್ಪು ಮಾಡ್ಬೋದಿರ್ಬೋದು, ಒಂದು ಮಗು ಕಡಿಮೆ ಮಾರ್ಕ್ಸ್ ತೆಗೆಯೋದಿರ್ಬೋದು, ಇನ್ನೇನ ತಪ್ಪು ಮಾಡಿದಾಗ ನೀವೊಂದು ಧೈರ್ಯವಾಗಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳೋಕ್ಕೆ ಅವಕಾಶ ಕೊಡಿ. ಯಾವಾಗ ನಿಮ್ಮ ಮಕ್ಕಳಲ್ಲಿ ನೀವೇ ಒಂದು ಆತ್ಮಧೈರ್ಯ ಕಡಿಮೆ ಮಾಡ್ತಕ್ಕಂಥ ಬಿಹೇವಿಯರ್ ವ್ಯಕ್ತಪಡಿಸೋದು ಅವ್ರಿಗೆ ಆತಂಕ ಮಾಡೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಸಾಕಷ್ಟು ಅವರ ಬಿಹೇವಿಯರ್ಗಳಲ್ಲಿ ತೊಂದರೆ ಬರುತ್ತೆ. ಮುಂದೆ ಅವರು ಬೆಳೆದು ದೊಡ್ಡವರಾಗಿ ತಮ್ಮ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಕೆಲಸದಲ್ಲಿ ಅವರಿಗೆ ತಾನು ಹೇಗಿರಬೇಕು, ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಹೇಗೆ ಬೆಳೆಸ್ಕೋಬೇಕು ಅನ್ನೋದೊಂದು ಅರಿವೇ ಇರೋದಿಲ್ಲ. ಸೊ ಪ್ರತಿ ಹಂತದಲ್ಲಿ ನೀವು ಧೈರ್ಯ ತುಂಬಿ ಬರುತ್ತೋ ಅವ್ರ ಧೈರ್ಯಕ್ಕೆ ಧಕ್ಕೆ ಆಗ್ತಕ್ಕಂಥ ಬಿಹೇವಿಯರ್ ಒಯ್ಯೋ ಏನು ಬೈಯೋದು ಒಡೆಯೋದು ಬೇಡ, ಪ್ರೀತಿಯಿಂದ ಹೇಳಿ ಯಾವುದೇ ಮಕ್ಕಳು ಆದರೂ ಕೇಳೇ ಕೇಳ್ತಾರೆ. ಆಮೇಲೆ ತಂದೆ ತಾಯಿ ಮಧ್ಯೆ ಒಂದು ಭಾಳ ಒಳ್ಳೆಯ ಅನ್ಯೋನ್ಯತೆ ಅಥವಾ ಬಾಂಡಿಂಗ್ ಈಸ್ ವೆರಿ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮೀಯ ಕೇಳುಗರೇ, ನಿಮ್ಮ ಕರೆಗಳ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ, ನಿಮ್ಮ ಕರೆಗಳನ್ನು ಕಾಯ್ತಾ ಇದ್ದೀವಿ. ಆದರೆ ಹವಾಮಾನ ವೈಪರೀತ್ಯ ಅನ್ಬೋದು, ಮಳೆ ಬಹಳಷ್ಟು ಆಗಿದ್ದರಿಂದ ಟೆಲಿಫೋನ್ ಲೈನ್ಗಳಲ್ಲಿ ಸಮಸ್ಯೆ ಉಂಟಾಗಿ ನಮಗೆ ಕರೆಗಳು ಬರ್ತಾ ಇಲ್ಲ. ಡಾಕ್ಟರ್, ಈಗ ಒತ್ತಡ ಮನೆಯಿಂದ ಇರಬಹುದು, ಕೆಲಸದ ಸ್ಥಳದಿಂದ ಇರಬಹುದು, ಈ ಒತ್ತಡ ಇದ್ದಾಗ ನಾವು ಯಾವ ಹಂತದೊಳಗೆ ಅದು ಅಪಾಯಕಾರಿ ಅಂತ ಪರಿಗಣಿಸ್ಬೇಕು? ಈ ಪದ ಏನಿದೆ ನೀವು ಎಲ್ಲೇ ನೋಡಿ, ಇತ್ತೀಚೆಗಂತ ಎಲ್ಲ ಕಡೆ ನಂಗೆ ಸ್ಟ್ರೆಸ್ ಆಗ್ತಿದೆ, ಒತ್ತಡ ಆಗ್ತಿದೆ, ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ. ಈ ಒತ್ತಡ ಇಲ್ಲದೇ ಇರತಕ್ಕಂಥ ಒಂದು ಸಿಚುಯೇಷನ್ ಇರ್ಬೋದು, ಸಂದರ್ಭ ಇರ್ಬೋದು, ಒಂದು ಜೀವ ಇಲ್ಲವೇ ಇಲ್ಲ. ಸೊ ನಾವು ಪ್ರತಿ ಹಂತದಲ್ಲೂ ಒತ್ತಡವನ್ನು ನಾವು ಅನುಭವಿಸಿದಾಗಲೇ ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ಒಂದು ಓದೋದಿರ್ಬೋದು, ಕೆಲಸದಲ್ಲಿರ್ಬೋದು, ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಆರೋಗ್ಯಕರವಾದಂಥ ಒತ್ತಡ ಅಂತ ಹೇಳ್ತೀವಿ. ಈ ಒಂದು ಒತ್ತಡ ಒಂದು ನಾನು ಹೇಳಿದ್ನಲ್ಲ ಅವಾಗಲೇ ಹೇಳಿದೆ, ಒಂದು ಅದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ವರ್ಕ್ ಪ್ಲೇಸಲ್ಲಿರ್ಬೋದು, ಅದು ಜಾಸ್ತಿಯಾಗಿ ನಮ್ಮ ಡೇ ಟು ಡೇ ವರ್ಕಲ್ಲಿ ನಮ್ಮ ದೈನಂದಿಕ ಕೆಲಸ ಕಾರ್ಯಗಳಲ್ಲಿ ಅದೊಂದು ಊಟ ಇರ್ಬೋದು, ನಿದ್ದೆ ಸರಿಯಾಗಿ ಆಗ್ತಿಲ್ಲ, ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ, ಈಗ ಸ್ಟೂಡೆಂಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಈಗ ನಾನೇ ಡಾಕ್ಟರ್ ಇದ್ದೀನಿ, ನಾನು ಅಲ್ಲಿ ಪೇಷಂಟ್ ಮುಂದೆ ಕೂತಿರ್ತಾ ನಂಗೆ ಅದು ಪೇಷಂಟ್ ಏನು ಹೇಳ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಅಥವಾ ನಾವೊಂದೇನೋ MBBS ಸ್ಟೂಡೆಂಟ್ಸ್ಗೆ ನಾವು ಕ್ಲಾಸ್ ತೊಗೊತೀವಿ, ಆ್ಯಸ್ ಎ ಮೆಡಿಕಲ್ ಕಾಲೇಜಲ್ಲಿ ನಾನು ಕ್ಲಾಸ್ ತೊಗೊಳೋಕ್ಕಾಗ್ತಿಲ್ಲ, ಒಬ್ಬ ಟೀಚರ್ಗೆ ಅವರು ಪಠ್ಯಪುಸ್ತಕನ ಓದ್ಬಿಟ್ಟು ಹೋಗಿ ಕ್ಲಾಸ್ ತೊಗೊಳೋಕ್ಕಾಗ್ತಿಲ್ಲ. ಎಕ್ಸಾಂಪಲ್, ಈಗ ಒಬ್ಬ ಫ್ಯಾಕ್ಟ್ರಿಯಲ್ಲಿ ಒಬ್ಬ IT ಇಂಜಿನಿಯರ್ ಇರ್ತಾರೆ, ಅವ್ರಿಗೆ ಹೋಗಿ ಒಂದು ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಡೇ ಟು ಡೇ ಕೆಲಸದಲ್ಲಿ ಯಾವಾಗ ಅದು ಡಿಸ್ಟರ್ಬೆನ್ಸ್ ಮಾಡುತ್ತೆ, ತೊಂದರೆ ಕೊಡುತ್ತೆ, ಆವಾಗ ಅದನ್ನು ನಾವು ಇದು ಅನಾರೋಗ್ಯಕರವಾದಂಥ ಅಥವಾ ಅಪಾಯಕಾರಿ ಹಂತದಲ್ಲಿ ಇರ್ತಕ್ಕಂಥ ಒತ್ತಡ ಅಂತ ಪರಿಗಣಿಸ್ತೀವಿ. ಸರ್, ಈಗ ನೀವು ಹೇಳಿದ್ರಿ ಈ ಹಂತ ತಲುಪಿದಾಗ ಬಹಳಷ್ಟು ಜನರಿಗೆ ಏನಾಗ್ತದೆ, ಒತ್ತಡ ನಿಭಾಯಿಸಕ್ಕೆ ಆಗ್ತಾ ಇರುವುದಿಲ್ಲ ಕೆಲಸದ ಸ್ಥಳದೊಳಗೆ. ಆವಾಗ ಅವರು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ತಜ್ಞರ ಹತ್ರ ಹೋಗೋದಕ್ಕೆ ಹಿಂಜರಿತಾರೆ. ನನ್ನ ಬಗ್ಗೆ, ನಾನು ಇಷ್ಟು ದೊಡ್ಡ ಹುದ್ದೆ ಒಳಗಿದ್ದೀನಿ ಅಥವಾ ಇಲ್ಲಿ ಕೆಲಸ ಮಾಡ್ತೀನಿ ಅಥವಾ ನನ್ನ ಅಕ್ಕಪಕ್ಕದವರು ಅಥವಾ ನನ್ನ ಕೊಲೀಗ್ಸು, ನಾನು ಮಾನಸಿಕ ಸಮಸ್ಯೆ ಐತಂತ ಹೇಳಿ ತಜ್ಞರ ಸಹಾಯ ಪಡ್ಕೊಂಡ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ ಅನ್ನುವಂತಹ ಒಂದು ಭಾವನೆ ಇರ್ತದೆ. ಇಂಥವರಿಗೆ ಏನು ಹೇಳ್ತೀರಿ ನೀವು? ಯಾ, ಇದು ಬಹಳ ಇದು ಬಹಳ ಅತಿ ಮುಖ್ಯವಾದಂಥ ಅಂಶ. ಇದನ್ನು ಏನಂತ ಹೇಳ್ತೀವಿ ಅಂದರೆ, ನಮ್ಮ ಈ ಮಾನಸಿಕ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಬಂದರೆ ಈ ಮಾನಸಿಕ ಕಾಯಿಲೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಭಾಳ ಇದೊಂದು ಕಳಂಕ ಅಥವಾ ಸ್ಟಿಗ್ಮಾ ಅಂತ ಹೇಳ್ತೀವಿ, ಅದು ಇದ್ದೇ ಇದೆ. ಸೊ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಬ್ಬ ವ್ಯಕ್ತಿಗೆ ಅವನಿಗೆ ಜ್ವರ ಬಂದಿದೆ, ಒಂದು ಸರಿ ಬಂತು, ಎರಡು ಸರಿ ಬಂತು, ಈಗ ಸರ್ವೇ ಸಾಮಾನ್ಯ ಲೋಕಲ್ ಹೋಗಿ ಡೋಲೋ ತೊಗೊಂಡು ಕಾಂಬಿಫ್ಲಾಮ್ ತೊಗೊಂಡು ಆ ಥರ ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡು ಕಡಿಮೆ ಆಗುತ್ತೆ. ಈಗ ಅದು ಯಾವಾಗ ಕಡಿಮೆ ಆಗ್ದಾ ಹೋಗ್ದಾಗ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತೊಗೊಂಬರ್ತಾರೆ. ಅದೇ ಥರ ಈಗ ಮನುಷ್ಯನ ಮನಸ್ಸಿಗೆ ಒತ್ತಡ ಜಾಸ್ತಿ ಆದಾಗ ಅವನಲ್ಲಿ ಆಗ್ತಕ್ಕಂಥ ಮೊದಲನೇ ಬದಲಾವಣೆ ಏನಂದರೆ, ಅವರು ಸಣ್ಣ ಸಣ್ಣ ವಿಷಯಗಳಿಗೆ ಆತಂಕಕ್ಕೊಳಗಾಗೋದು, ಬೇಜಾರಾಗೋದು, ಆತಂಕ ಆಗೋದು, ಸಾಕಷ್ಟು ನಕಾರಾತ್ಮಕ ವಿಚಾರಗಳು ಬರೋದು, ನೆಗೆಟಿವ್ ಥಾಟ್ಸ್ ಬರೋದು, ಸರಿಯಾಗಿ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಬಹಳ ಸಿಟ್ಟು ಕೋಪ, ಕೆಲವೊಮ್ಮೆ ಹೇಗೆ ಅಂದರೆ ಇಂದ ತೀವ್ರ ಆದಾಗ ಆತ್ಮಹತ್ಯೆ ವಿಚಾರಗಳು ಬರೋಕ್ಕೆ ಶುರು ಆಗ್ತದೆ. ಇಂದ ಬಹಳ ತೀವ್ರವಾದಾಗ ಅವನಲ್ಲಿ ಸಂಶಯಾಸ್ಪದವಾದಂಥ ಆಲೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಒಂದನ್ನು ಗಮನ ಇಟ್ಕೋಬೇಕು, ಸಿ ನೀವು ನಿಮ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ನಿಮ್ಮ ಮನಸ್ಸಿಗೂ ಪ್ರಾಮುಖ್ಯತೆ ಕೊಡಬೇಕು, ಮನಸ್ಸಿಗೆ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಿಗೂ ಪ್ರಾಮುಖ್ಯತೆ ಕೊಡಬೇಕು. ಸೊ ಯಾವುದೇ ರೀತಿಯಿಂದ ನೀವು ಸಾಮಾಜಿಕ ಕಳಂಕದ ವಿಚಾರಗಳನ್ನು ತಲೆ ಹಾಕ್ಕೊಳ್ಳೋದ್ರೆ ದಯವಿಟ್ಟು ಮನೋವೈದ್ಯರ ಹತ್ರ ಹೋಗಿ, ಇತ್ತೀಚಿನ ವಿಜ್ಞಾನದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆಯ ಚಿಕಿತ್ಸೆ ವಿಧಾನಗಳಿದೆ, ಸೇಫ್ ಮೆಡಿಸಿನ್ಸ್ ಇದೆ. ಸೊ ದಯವಿಟ್ಟು ನಿಮ್ಮ ಓಪನ್ ಮನಸ್ಸಿಂದ, ಮುಕ್ತ ಮನಸ್ಸಿನಿಂದ ಬಂದು ನಿಮಗೆ ಪರಿಚಯ ಇರ್ತಕ್ಕಂಥ ಮನೋವೈದ್ಯ ತಜ್ಞರಿರ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಪರಿಚಯ ಇರ್ತಕ್ಕಂಥ ರಿಲೇಟಿವ್ಸಿಗೆ ಪರಿಚಯ ಇರ್ತಕ್ಕಂಥ ಸೈಕ್ಯಾಟ್ರಿಸ್ಟ್ ಅಥವಾ ಮನೋವೈದ್ಯರು ಅಂತ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ದಯವಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಮುಕ್ತ ಮನಸ್ಸಿನಿಂದ ಪರಿಹಾರನ ಕಂಡುಕೊಳ್ಳಿ ಅಂತ ನಮ್ಮದು ಕಳಕಳಿಯ ಮನವಿ. ಸರಿಗ, ಕಡೆಯದಾಗಿ ಚುಟುಕಾಗಿ ಈ ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿದರೆ, ಕೆಲಸ ಮಾಡುವವರಿಗೆ, ಉದ್ಯೋಗಗಳಿಗೆ ಹಾಗೂ ಎಂಪ್ಲಾಯರ್ ಉದ್ಯೋಗದಾತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಸಿಂಪಲ್, ಎಷ್ಟು ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಕೊನೆಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರೋದ್ರಿಂದ ಮೊದಲನೇದಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ಮ ಮೇನ್ ಇಂಪಾರ್ಟೆಂಟ್ ನಿದ್ದೆ. ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಟೈಮ್ ಸರಿ ನಿದ್ದೆ 8 hours ನಿದ್ದೆ ಮಾಡಿ, ಪ್ಲಸ್ ನಿಮ್ಮ ಕೆಲಸ ಏನಿದೆ ಫಸ್ಟ್ ಅದಕ್ಕೆ ಆದ್ಯತೆ ಕೊಡಿ. ನಿಮ್ಮ ಆಫೀಸಲ್ಲಿ ನಿಮಗೆ ಏನಿರುತ್ತೆ ಅದನ್ನು ನೀವು ಮಾಡಿ. ಗೊತ್ತಾಗದೆ ಹೋದರೆ ನೀವು ಯಾವುದಕ್ಕೂ ಇಂಜುರಿ ಅವಶ್ಯಕತೆ ಇಲ್ಲ. ಗೊತ್ತಿಲ್ವಾ? ಗೊತ್ತಿರತಕ್ಕಂಥ ವ್ಯಕ್ತಿಗಳಲ್ಲಿ ಕೇಳಿ. ಅದೇ ಥರ ಎವ್ರಿ ಆರ್ಗನೈಸೇಷನ್ ಸಂಸ್ಥೆಯಲ್ಲಿ ಮ್ಯಾನೇಜರ್ಸು ರೆಗ್ಯುಲರಾಗಿ ಎಂಪ್ಲಾಯಿಗಳಿಗೆ ಒಂದು ಈ ಒತ್ತಡ ನಿವಾರಣೆ ವರ್ಕ್ಶಾಪ್ಸ್ಗಳನ್ನು ಅರೇಂಜ್ ಮಾಡೋದಿರ್ಬೋದು, ಸೆಮಿನಾರ್ಸ್ ಅರೇಂಜ್ ಮಾಡೋದಿರ್ಬೋದು, ಅವರ ಸಮಸ್ಯೆಗಳನ್ನು ನೀವು ಆಲಿಸ್ರಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಲ್ಲ, ಅಟ್ಲೀಸ್ಟ್ ಅವ್ರ ಸಮಸ್ಯೆ ಏನಿದೆ ನೀವು ಕೇಳೋದ್ರಿಂದನೇ ಎಷ್ಟೊಂದು ಸರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸೊ ಒಂದು ನಾವು ಎಂಪ್ಲಾಯಿ ಅಂದರೆ ಉದ್ಯೋಗಿ ಪ್ಲಸ್ ಉದ್ಯೋಗಿಯನ್ನು ಎಂಪ್ಲಾಯ್ ಮಾಡಿರ್ತಕ್ಕಂಥ ಉದ್ಯೋಗದಾತರು ಇಬ್ಬರೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಅವರ ಒಂದು ಸಮಸ್ಯೆಗಳನ್ನು ಡಿಸ್ಕಸ್ ಮಾಡೋದ್ರಿಂದ, ಮೇಡಮ್ ಎಲ್ಲದನ್ನು ಕಮ್ಯುನಿಕೇಟ್ ಮಾಡಿ ಡಿಸ್ಕಸ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆತ್ಮೀಯ ಕೇಳುಗರೇ, ಡಾಕ್ಟರ್ ಸಚಿನ್ BS ಅವರು ಬಹಳ ಸಮರ್ಪಕವಾಗಿ ಮಾತನಾಡಿದರು, ತಿಳುವಳಿಕೆಗಳನ್ನು ಕೊಟ್ಟರು. ಈಗ SDM ಆರೋಗ್ಯ ಸಂವಾದದ ಇವತ್ತಿನ ವಿಷಯ ಆಗಿತ್ತು, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ ಇದು ಅನ್ನೋದು. ನಿಮಗೆ ನಿಮ್ಮ ಜೊತೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡ SDM ಡಾಕ್ಟರ್ ಸಚಿನ್ BS ಅವರು, ಇವರು ಮಂಗಳವಾರ ಗುರುವಾರ ಶನಿವಾರ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836247780. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000. ಈ ವಾರದ ಬಹುಮಾನಿತ ಪ್ರಶ್ನೆ, ಒತ್ತಡವನ್ನು ನಾವು ಯಾವ ಹಂತದಲ್ಲಿ ಅಪಾಯಕಾರಿ ಎಂದು ಪರಿಗಣಿಸಬೇಕು? ಪ್ರಶ್ನೆ ಇನ್ನೊಮ್ಮೆ, ಒತ್ತಡವನ್ನು ನಾವು ಯಾವ ಹಂತದಲ್ಲಿ ಅಪಾಯಕಾರಿ ಎಂದು ಪರಿಗಣಿಸಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು, ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ: ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಇನ್ನು ದಿನಾಂಕ 24 ಸೆಪ್ಟೆಂಬರ್ ಎಂದು ಕೇಳಿದಂತಹ ಪ್ರಶ್ನೆ: ಕಣ್ಣಿನ ಅಕ್ಷಿಪಟಲದ ಕಾಯಿಲೆಗಳ ಲಕ್ಷಣಗಳು ಏನು? ಉತ್ತರ: ದೃಷ್ಟಿ ಮಂಜಾಗುವುದು, ಕಣ್ಣಿನ ಮುಂದೆ ಕಪ್ಪು ಬೂದು ಬಿಳಿ ಚಿಕ್ಕೆಗಳು ಕಾಣೋದು, ಕಣ್ಣಿನ ಮುಂದೆ ಮಿಂಚಿನಂತೆ ಬೆಳಕು ಕಾಣಿಸೋದು ಅಕ್ಷಿ ಪಟಲದ ಕಾಯಿಲೆಗಳ ಲಕ್ಷಣಗಳು. ಇನ್ನು ಬಹುಮಾನ ಗಳಿಸ್ತವರು ಸುರೇಶ್ ಬೆಂಡಿ, ಸನ್ ಆಫ್ ಸಿದ್ದಲಿಂಗಪ್ಪ ಬೆಂಡಿ, 3ನೇ ಮುಖ್ಯ ರಸ್ತೆ, ಹೊಸ ಭರಂಪೂರ್ ಬಡಾವಣೆ, ಹರಿಹರ. ಸುರೇಶ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿಕೊಳ್ಳಲಾಗುತ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಅರವಳಿಕೆ ವಿಜ್ಞಾನದ ಇತಿಹಾಸ. ಮುಂದಿನ ವಾರದ ಎಸ್ಟಿಎಂ ಡಾಕ್ಟರ್ ಪವನ್ ಧೂಳ್ಖೇಡ್. ಆತ್ಮೀಯ ಕೇಳುಗರೆ, ನಿಮ್ಮ ಕರೆಗಳ ನಿರೀಕ್ಷೆಯಲ್ಲಿ ನಾವಿದ್ವಿ, ಆದರೆ ಹವಾಮಾನ ವೈಪರೀತ್ಯ ಇತ್ತು, ಟೆಲಿಫೋನ್ ಲೈನ್ಗಳಲ್ಲಿ ಸಮಸ್ಯೆ ಇರೋದ್ರಿಂದ ನಮಗೆ ಕರೆಗಳು ಸ್ವೀಕಾರ ಆಗಲಿಲ್ಲ. ಅದಕ್ಕಾಗಿ ನಾವು ವಿಷಾದಿಸ್ತೀವಿ. ಇನ್ನು ಡಾಕ್ಟರ್ ಸಚಿನ್ ಬಿ ಎಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು.